ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:45. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಸಮುದ್ರ ಕಳೆ ಉತ್ಪನ್ನಗಳ ಬಳಕೆ, ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನಿ ಡಾ ಗಿರೀಶ್ ಅವರೊಡನೆ ಸಂದರ್ಶನ. ರೈತ ಬಂಧುವರೇ, ಇತ್ತೀಚೆಗೆ ಕೃಷಿಯಲ್ಲಿ ಸಮುದ್ರ ಕಳೆಯ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಲ್ಲಲ್ಲಿ ರೈತರು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಳೋದು, ಸಮುದ್ರ ಕಳೆ ಅಂತೇಳಂದ್ರೇನು, ಇದರಿಂದ ಯಾವ್ಯಾವ ಉತ್ಪನ್ನಗಳಿವೆ, ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ನಮ್ಮ ಜೊತೆಗೆ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಗಿರೀಶ್ ಅವರಿದ್ದಾರೆ. ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಏನಿದು ಸೀವೀಡ್ ಅಂದ್ರೆ ಕೃಷಿ ಕಳೆ ಅಂತ ಹೇಳ್ತಾರೆ, ಅದನ್ನ ಸಮುದ್ರ ಪಾಚಿ ಅಂತಾನು ಕೆಲವರು ಹೇಳ್ತಾರೆ, ಏನು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಲ್ಲ? ಹಾ ಸರ್, ಇದು ಇವತ್ತಿನ ದಿವಸ ನಾವು ಹೆಚ್ಚಾಗಿ ಸಾವಯವ ಕೃಷಿಯಲ್ಲಿ ಇವತ್ತು ರೈತರಿಗೆ ಮಾಹಿತಿ ಕೊಡ್ತಾ ಇರ್ತೀರಿ. ಎಲ್ಲೋ ಒಂದ್ ಕಡೆ ರೈತರನ್ನ ಎಜುಕೇಶನ್ ಮಾಡ್ಬೇಕು, ಅವ್ರಿಗೆ ಸಾಕಷ್ಟು ಮಾಹಿತಿ ಕೊಡ್ಬೇಕು ಅನ್ನೋದ್ರಲ್ಲಿ ಈ ರಾಸಾಯನಿಕ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು, ಕೃಷಿಯಲ್ಲಿ ಸಾವಯವ ಅಂಶ ಜಾಸ್ತಿ ಉಪಯೋಗ ಮಾಡಿಕೊಂಡು ಸಾವಯವ ಕೃಷಿಗೆ ಪ್ರೋತ್ಸಾಹ ಮಾಡ್ತಾ ಇವತ್ತು ನಾವು ಸಾಕಷ್ಟು ಇವತ್ತು ಜೈವಿಕ ಉತ್ಪನ್ನಗಳ ಬಗ್ಗೆ ರೈತರು ಮಾಹಿತಿ ಕೊಡ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಗಿಡಗಳ ಬೆಳವಣಿಗೆಗೆ ಪೋಷಕಾಂಶಗಳ ಒತ್ತಿಗೆ ಇವತ್ತು ಮಣ್ಣಲ್ಲಿರುವಂತ ಗೊಬ್ಬರಗಳ ಜೀವಾಣುಗಳ ಬಳಕೆ, ಜೈವಿಕ ರಾಸಾಯನಿಕ ಜೀವಾಣು ಗೊಬ್ಬರ ಕರಗಿಸುವಂತ ಜೀವಾಣುಗಳ ಬಳಕೆಗೆ ಒಂದ್ ಕಡೆ ಒತ್ತು ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬೆಳೆಗಳಿಗೆ ಬರುವಂತ ಕೀಟ ಮತ್ತೆ ರೋಗಗಳ ಹತೋಟಿ ಮಾಡೋದಕ್ಕೆ ಇವತ್ತು ಸಾಕಷ್ಟು ಸೂಕ್ಷ್ಮಾಣುಜೀವಿಗಳನ್ನ ರೈತರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಟ್ರೈಕೋಡರ್ಮಾ ಆಗ್ಬೋದು, ಸೂಡೋಮೋನಸ್ ಆಗ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರ್ಲಮ್, ಈ ರೀತಿ ಸಾಕಷ್ಟು ಜೀವಾಣುಗಳನ್ನ ರೈತರಿಗೆ ಉತ್ಪಾದನೆ ಮಾಡಿ ರೈತರಿಗೆ ಮಣ್ಣಿಗೆ ಸೇರಿಸೋದ್ರಿಂದ ಗಿಡದ ಬೆಳವಣಿಗೆಗೆ ಮತ್ತೆ ಎಲ್ಲೋ ಒಂದ್ ಕಡೆ ರೋಗ ಮತ್ತೆ ಕೀಟದ ಬಾಧೆ ಕಡಿಮೆ ಮಾಡೋದಕ್ಕೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಜೈವಿಕವಾಗಿ ಸಾಕಷ್ಟು ಚರ್ಚೆ ನಡೆದು ಇವತ್ತು ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ಅದರಲ್ಲಿ ಇನ್ನೊಂದು ಅಂಶ ಇವತ್ತು ಸಾವಯವ ಕೃಷಿನ ನಾವು ಬಳಕೆ ಮಾಡಬಹುದು ಅನ್ನೋದು ನೋಡೋದಾದ್ರೆ ಈ ನೈಸರ್ಗಿಕ ಸಾಗರ ಉತ್ಪನ್ನ ಅಂತ ನಾವೇನ್ ಕರಿತೀರಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ. ಸೊ ಇದು ಒಂದು ರೈತರಿಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಬಹುದು ಕೃಷಿಯಲ್ಲಿ ಅಧಿಕ ಇಳುವರಿ ತೆಗೆಯೋದಕ್ಕೆ, ಮತ್ತೆ ಇರೋದ್ರಲ್ಲೇ ನಾವು ಜಾಸ್ತಿ ಬೆಳೆ ಇರುವಂತ ನಮ್ಮ ಸ್ವಲ್ಪ ಜಮೀನಲ್ಲೇ ಇಳುವರಿ ಜಾಸ್ತಿ ಮಾಡ್ಕೊಂಡು ಆದಾಯ ಜಾಸ್ತಿ ಮಾಡೋದಕ್ಕೆ ಈ ಸಮುದ್ರ ಕಳೆಗಳು ಅಥವಾ ಸಮುದ್ರ ಕಳೆಯಿಂದ ತೆಗೆಯುವಂತ ರಸರ ಪೋಷಕಾಂಶಗಳನ್ನ ನಾವು ಬಳಕೆ ಮಾಡಿಕೊಂಡ್ರೆ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಸರ್. ಅಲ್ಲಿ ಮುಖ್ಯವಾದ ಪ್ರಶ್ನೆ ಅಂತ ಹೇಳಂದ್ರೆ ಸಮುದ್ರ ಕಳೆ ಅಂತಾರಲ್ಲ, ಪಾಚಿ ಅಂತಾರಲ್ಲ, ಏನ್ ಹಂಗಂದ್ರೆ ಅಂತ ಸರ್? ಇದು ಸ್ವಾಭಾವಿಕವಾಗಿ ನೀರ್ ಎಲ್ಲಿ ನಿಂತರೂ ಅಲ್ಲಿ ಒಂದು ಪಾಚಿ ಬೆಳೆಯೋದು ನಾವು ನೋಡ್ತಿರ್ತೀರಿ. ನೀರು ಅಲ್ಲೇ ನಿಂತು ಬಿಟ್ರೆ ಹಸಿರು ಕಲರ್ ಪಾಚಿ, ಕಂದು ಕಲರ್ ಪಾಚಿ, ಈ ರೀತಿ ಸಾಕಷ್ಟು ಬೆಳೀತವೆ. ಸೊ ಇದರಲ್ಲಿ ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಷ್ಟೇ, ಎಲ್ಲೋ ಒಂದ್ ಕಡೆ ಸಮುದ್ರದಲ್ಲಿ ಬೆಳೆಯುವಂತ ಕಳೆಗಳು, ಕಳೆಗಳು ಆ ಕಳೆಗಳು ಅಂದ ತಕ್ಷಣ ನಮ್ಗೆ ಬರೋ ಸಮುದ್ರದಲ್ಲಿ ಹೆಚ್ಚಾಗಿ ಬರುವಂತ ಪಾಚಿ ಜಾತಿ ಸೇರಿದ್ದು ಆಲ್ಗೆ ಅಂತ ನಾವು ಜನರಲ್ ಆಗಿ ಕರಿಬಹುದು. ಸೊ ಆಲ್ಗೆಯಲ್ಲಿ ಒಂದು ಜಾತಿ ಅಂದ್ರೆ ಆಸ್ಕೋಫಿಲಮ್ ನಾಡುಸಮ್ ಅಂತ. ಸೊ ಇದು ಒಂದು, ಮತ್ತೆ ಕೆಂಪು ಪಾಚಿ, ಮತ್ತೆ ಹಸಿರು ಪಾಚಿ, ಮತ್ತೆ ಕಂದು ಕಲರ್ ಇರುವಂತ ಪಾಚಿಗಳು. ಈ ಪಾಚಿಗಳನ್ನ ತಗೊಂಡು ಅವರು ಹಿಂಡಿ ಅದ್ರಲ್ಲಿ ಬರೋ ಅಂತ ಏನು ರಸಸಾರಗಳು ಅದು ಗಿಡದಿಂದ ಬರುವಂತ ರಸಸಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇವತ್ತು ಮಾರ್ಕೆಟಲ್ಲಿ ರೈತರಿಗೆ ಒದಗಿಸ್ತಾ ಇರುವಂತ ಒಂದು ಪದಾರ್ಥ ಈ ಸೀವಿಡ್ ಎಕ್ಸ್ಟ್ರಾಕ್ಟ್. ಏನಿರುತ್ತೆ ಆ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಸರ್? ಬೆಳೆಗಳಿಗೆ ಬೇಕಾಗುವಂತ ಪೋಷಕಾಂಶಗಳು ಏನಿರುತ್ತೆ ಸರ್? ಇವತ್ತು ನಾವು ಪೋಷಕಾಂಶಗಳು ಅಂತಂದ್ರೆ ಎರಡು ರೀತಿ ಡಿವೈಡ್ ಮಾಡ್ತೀವಿ, ಒಂದು ಮುಖ್ಯ ಪೋಷಕಾಂಶ ಮತ್ತು ಲಘು ಪೋಷಕಾಂಶ ಅಂತ. ಸೊ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ನಾವು ಮುಖ್ಯ ಪೋಷಕಾಂಶ ಅಂತ ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರೂ ಸಿಗುತ್ತೆ ಬೆಳೆಗೆ ಬೇಕಾಗಿರುವಂತದ್ದು. ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ಸ್, ಇವತ್ತು ಲಘು ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಮಾತಾಡ್ತಿರ್ತೀವಿ, ಯಾಕಂದ್ರೆ ಮಣ್ಣಲ್ಲಿ ಬರಡಾಗೋಗಿದೆ, ಲಘು ಪೋಷಕಾಂಶಗಳಿಲ್ಲ ಅಂತ ಹೇಳ್ತಿರ್ತೀರಿ. ಆ ಲಘು ಪೋಷಕಾಂಶಗಳಲ್ಲಿ ಇವತ್ತು ನಮ್ಗೆ ಸಾಕಷ್ಟು ಅಂತಂದ್ರೆ ಬೆಳೆಗೆ ಬೇಕಾಗಿರುವಂತ ಸೆಕೆಂಡ್ರಿ ನ್ಯೂಟ್ರಿಯಂಟ್ಸ್, ಇವತ್ತು ಮಣ್ಣನ್ನ ನಾವು ಸೆಟ್ರೇಟ್ ಮಾಡಿ ಅಂತ ಹೇಳ್ತೀರಿ, ಯಾಕಂದ್ರೆ ಮಣ್ಣೆ ಚೆನ್ನಾಗಿಲ್ಲ ಅಂದ್ರೆ ಬೇರ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿರ್ತೀರಿ. ಆ ಒಂದು ಉದ್ದೇಶ ಸೆಟ್ರೇಟ್ ನು ರೈತರಿಗೆ ರೆಕಮೆಂಡ್ ಮಾಡ್ತಿರ್ತೀರಿ, ಸುಣ್ಣ ಹಾಕಿ, ಜಿಪ್ಸಮ್ ಹಾಕಿ ಅಂತ. ಎಲ್ಲೋ ಒಂದ್ ಕಡೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಅಲ್ಲಿ ನಮಗೆ ಈ ಸೆಟ್ರೇಟ್ಗೆ ಸಪೋರ್ಟ್ ಮಾಡೋ ಅಂತ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇವು ಮೂರೂ ಇದೆ. ಇವು ಮೂರು ಸೆಕೆಂಡ್ರಿ ನ್ಯೂಟ್ರಿಯಂಟ್ಸ್ ಬೆಳೆಗೆ ಬೆಳವಣಿಗೆಗೂ ಬೇಕು ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಬೇಕಾಗತ್ತೆ. ಸೊ ಈ ಮೂರು ಮುಖ್ಯ ಸೆಕೆಂಡ್ರಿ ನ್ಯೂಟ್ರಿಯಂಟ್ಸ್ ಇದಾವೆ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಲಘು ಪೋಷಕಾಂಶಗಳೇ ಅಂತ ನೋಡಿದಾಗ ನಮಗೆ ಕಾಪರ್, ಜಿಂಕ್, ಮ್ಯಾಂಗನೀಸ್, ಐರನ್ ಮತ್ತೆ ಬೋರಾನ್, ಇವು ಐದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಇವತ್ತು ಸಂಶೋಧನೆಯಿಂದ ನಮ್ಗೆ ತಿಳಿದು ಬಂದಿರುವಂತದ್ದು. ಇಷ್ಟು ಪೋಷಕಾಂಶಗಳು ಮುಖ್ಯ ಮತ್ತೆ ಲಘು ಪೋಷಕಾಂಶ ಎರಡೂ ಇದರಲ್ಲಿ ಇರುವಂತದ್ದು ಒಂದು ಕಂಡು ಬಂದಿದೆ. ಮತ್ತೆ ಇನ್ನೊಂದು ಅಡಿಷನಲ್ ಇದರಲ್ಲಿ ಏನಪ್ಪಾ ಅಡ್ವಾಂಟೇಜ್ ಅಂತಂದ್ರೆ ರೈತರಿಗೆ ಸಹಾಯ ಮಾಡೋದಕ್ಕೆ ಅಂದ್ರೆ ಇದರಲ್ಲಿ ಕಿಣ್ವಗಳು, ಎಸ್ಪೆಷಲಿ ಹಾರ್ಮೋನ್ಸ್ ಅಂತ ನಾವು ಕರಿಬಹುದು. ಇವತ್ತು ಬೆಳೆಗಳಲ್ಲಿ ಚಿಗುರು ಚೆನ್ನಾಗಿ ಬರಬೇಕು, ಬೇರ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಗಿಡದಲ್ಲಿ ಹಾರ್ಮೋನ್ಸ್ ಚೆನ್ನಾಗಿ ಡೆವಲಪ್ ಆಗಬೇಕು. ಸೊ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ನ ನಾವು ಹಿಂಡಿ ರಸ ತೆಗೆದಾಗ ಅದರಲ್ಲಿ ಇರುವಂತ ಹಾರ್ಮೋನ್ಸ್ ನೀರಲ್ಲಿ ಡೈರೆಕ್ಟ್ ಆಗಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಈ ಆಕ್ಸಿನ್ಸ್, ಸೈಟೋಕೈನಿನ್ಸ್ ಮತ್ತೆ ಜಿಬರ್ಲಿನ್, ಒಂದು ಹೂವ ಜಾಸ್ತಿ ಬರೋದಕ್ಕೆ ಸಪೋರ್ಟ್ ಮಾಡುವಂತದ್ದು, ಇನ್ನೊಂದು ಬೇರ್ ಚೆನ್ನಾಗಿ ಬರುವಂತದ್ದು, ಮತ್ತೆ ಗಿಡಗಳು ಚಿಗಿರೋದಕ್ಕೆ ಸಹಾಯ ಮಾಡುವಂತ ಈ ಮೂರು ಹಾರ್ಮೋನ್ಸ್ ಅದ್ರ ನೀರಲ್ಲಿ ಮಿಶ್ರಣ ಮಾಡಿ ಸ್ವಲ್ಪ ಮಟ್ಟಿಗೆ ಬರೋದ್ರಿಂದ ಗಿಡದ ಬೆಳವಣಿಗೆ ನಾವು ಸಿಂಪರಣೆ ಮಾಡಿದ ಒಂದು 15-20 ದಿವಸಕ್ಕೇನೆ ಗಿಡದಲ್ಲಿ ಸಾಕಷ್ಟು ಬದಲಾವಣೆಗಳು ನಮ್ಗೆ ಕಂಡು ಬರ್ತವೆ. ಇದನ್ನ ಉಪಯೋಗಿಸೋದು ಹೇಗೆ ಮತ್ತೆ? ಸರ್, ಇದರಲ್ಲಿ ಉಪಯೋಗ ಮಾಡೋದು ಅಂತಂದ್ರೆ ನಾವು ಬೆಳೆ ತಕ್ಕನಾಗಿ ನಾವು ಇದನ್ನ ಬಳಕೆ ಮಾಡ್ಕೋಬಹುದು. ಸೊ ಒಂದು ನಾವು ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಅಂತಂದ್ರೆ ನಾನು ಯಾವುದೇ ಒಂದು ಬೆಳೆ ತಗೋಬಹುದು, ಅದ್ ಬಿತ್ತನೆ ಮಾಡಕ್ ಹೋಗ್ತೀನಿ ಅಂತಂದ್ರೆ ಆ ಬಿತ್ತನೆ ಮಾಡೋ ಅಂತ ಬೀಜನ ನಾವು ಇದನ್ನ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ನ 1-2 ml ಗೆ ಶಿಫಾರಸ್ ಮಾಡ್ತೀವಿ 1 ಲೀಟರ್ ನೀರಿಗೆ. ಸೊ 1 ಲೀಟರ್ ನೀರಿಗೆ ಈ 1-2 ml ಅಷ್ಟು ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ಅದನ್ನ ಅದ್ರ ಮಿಶ್ರಣ ಮಾಡಿ ಅದಕ್ಕೆ ನಾವು ತಂದಂತ ಬೀಜ ಏನಿದೆ ಅದನ್ನ ಆ ನೀರಿನಲ್ಲಿ ನೆನೆ ಹಾಕಿ ಆ ನೀರಿನ ಪ್ರಮಾಣ ಚೇಂಜ್ ಆಗುತ್ತೆ. ನಾವು ಎಷ್ಟು ಕೆಜಿ ಬೀಜ ತಗೋತೀವಿ 1 ಕೆಜಿ ಬೀಜಕ್ಕೆ 1 ಲೀಟರ್ ನೀರ್ ಅಂತ ತಗೋಬಹುದು. ಸೊ ಇದನ್ನ ತಗೊಂಡು ನಾವು ಮಿಶ್ರಣ ಮಾಡಿ 1 ಗಂಟೆ ಕಾಲ ನೆನೆ ಹಾಕ್ಬೇಕು. 1 ಗಂಟೆ ಕಾಲ ನೆನೆ ಹಾಕಿ ನಂತರ ತೆಗೆದು ಹಾರ್ ನೆರಳಲ್ಲಿ ಹಾರ್ ಹಾಕಿ ನಂತರ ಅದನ್ನ ಬಿತ್ತನೆ ಮಾಡಿದಾಗ ನಮ್ಗೆ ಅದ್ರಲ್ಲಿ ಕಂಡು ಬಂದಿದ್ದು ಅಂದ್ರೆ ಜರ್ಮಿನೇಷನ್ ಪರ್ಸೆಂಟೇಜ್, ಎಸ್ಪೆಷಲಿ ಮೊಳಕೆ ಒಡೆಯುವಂತ ಪರ್ಸೆಂಟೇಜ್ ಏನಿದೆ ಸಸಿಗಳು ಬೀಜದಿಂದ ಅದು ನಮ್ಗೆ ಸಾಕಷ್ಟು ಪರ್ಸೆಂಟೇಜ್ ಮೊಳಕೆ ಚೆನ್ನಾಗಿ ಒಂದು ಬೀಜೋಪಚಾರದಲ್ಲಿ ಮಾಡಿದಾಗ ನಮ್ಗೆ ಬೆಳವಣಿಗೆಯನ್ನು ಚೆನ್ನಾಗಿ ಬರುವಂತದ್ದು ಕಂಡು ಬಂದಿದೆ. ಇನ್ನೊಂದ್ ಕಡೆ ನಾವು ಬೆಳೆ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಸಿಂಪರಣೆ ಮಾಡೋ ಕೂಡ ಹೇಳ್ತೀರಿ ಸ್ಪ್ರೇ ಮುಖಾಂತರ. ಆ ಸ್ಪ್ರೇ ಮುಖಾಂತರ ಮಾಡೋದಾದ್ರೆ ಈ ಸಿವಿಡ್ ಎಕ್ಸ್ಟ್ರಾಕ್ಟ್ ನ 25 ml ಅಷ್ಟನ್ನ 10 ಲೀಟರ್ ನೀರಿಗೆ, 10 ಲೀಟರ್ ನೀರಿಗೆ 25 ml ಅಷ್ಟು ಈ ದ್ರವಣವನ್ನು ಹಾಕೊಂಡು ನಾವು ಸಿಂಪರಣೆ ಮಾಡಿದಾಗ ಡೈರೆಕ್ಟ್ ಆಗಿ ಎಲೆಗಳ ರಸ ಪೋಷಕಾಂಶಗಳು ಮತ್ತೆ ಈ ಕಿಣ್ವಗಳನ್ನ ಹೀರ್ಕೊಳೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಹೂವ ಚೆನ್ನಾಗಿ ಬರೋದಕ್ಕೂ ಸಪೋರ್ಟ್ ಮಾಡುತ್ತೆ, ಗಿಡ ಚಿಗರೋದಕ್ಕೂ ಸಪೋರ್ಟ್ ಮಾಡುತ್ತೆ. ಅದನ್ನ ಸಿಂಪರಣೆ ಮುಖಾಂತರ ನಾವು ರೆಕಮೆಂಡ್ ಮಾಡ್ತಿದ್ರೆ. ಮತ್ತೆ ಇನ್ ಕೆಲವರು ಇವತ್ತು ಗ್ರಾನ್ಯುಲೇಟೆಡ್ ಫಾರ್ಮು ಸಿಗ್ತಿದೆ, ಒಂದು ನೀರು ಮಿಶ್ರಿತ ನೋಡಿದ್ರೆ ಇನ್ನೊಂದು ಗ್ರಾನ್ಯುಲೇಟೆಡ್ ಫಾರ್ಮ್ಸ್. ಈ ಗ್ರಾನ್ಯುಲೇಟೆಡ್ ಫಾರ್ಮ್ಸ್ ಹರಳು ಮುಖಾಂತರ ಬರುವಂತದ್ದು. ಸೊ ಇದನ್ನ ನಾವು 1 ಎಕರೆಗೆ ಚೆಲ್ ಕೊಡುವಂತದ್ದು. ಸೊ ಬಿತ್ತನೆ ಮಾಡಕ್ ಮುಂಚೆನೆ ನಾವು ಭೂಮಿನ ತಯಾರಿ ಸಿದ್ಧತೆ ಮಾಡಿದ ತಕ್ಷಣ, ಬಿತ್ತನೆಗೆ ಸಿದ್ಧತೆ ಮಾಡಿದ ತಕ್ಷಣ ಇದನ್ನ ನಾವು 1 ಎಕರೆಗೆ 8-10 ಕೆಜಿ ಅಷ್ಟು ಈ ಸಿವಿಡ್ ಎಕ್ಸ್ಟ್ರಾಕ್ಟ್ ನ ಹರಳು ಮುಖಾಂತರ ಇರುವಂತದನ್ನ ನಾವು ಎಕರೆಗೆ ಎರಚ್ಕೊಟ್ರೆ ಆ ನಂತರ ಇದನ್ನ 2 ಹಂತದಲ್ಲಿ ನಾವು ಎರಚ್ಕೊಡ್ಬೇಕಾಗತ್ತೆ. ಒಂದು ಬಿತ್ತನೆ ಮಾಡಿದ 10 ದಿವಸಗಳ ಸಮಯದಲ್ಲಾದ್ರೂ ನಾವು ಹಾಕೊಡ್ಬೋದು, ಇನ್ನೊಂದು ಬಿತ್ತನೆ ಆಗಿದ್ದ 30 ದಿವಸಕ್ಕಾದ್ರೂ ಎರಡನೇದನ್ನ 2 ಸ್ಪ್ಲಿಟ್ ಅಲ್ಲಿ ರೆಕಮೆಂಡ್ ಮಾಡ್ತೀರಿ. ಸೊ ಆ 2 ಡೋಸ್ ಅಲ್ಲಿ ನೀವು ಸಿಂಪಡಣೆ ಕೊಟ್ಟಾಗ ಬೇರುಗಳು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಇರುವಂತ ಮಣ್ಣಲ್ಲಿ ಪೋಷಕಾಂಶಗಳು ಅಷ್ಟು ಗಿಡಕ್ಕೆ ಸಿಕ್ಕಿದಾಗ ಸೊ ಆ ಬೆಳೆಯಲ್ಲಿ ನಮ್ಗೆ ಡೆಫಿನೆಟ್ಲಿ 100% ಅಧಿಕ ಇಳುವರಿ ಬಂದು ರೈತರಿಗೆ ಆದಾಯ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಾಕಷ್ಟು ಸಪೋರ್ಟ್ ಮಾಡುತ್ತೆ. ಈಗ ಹರಳು ರೂಪದ ಗೊಬ್ಬರ ಅಂತ ತಾವೇನು ಹೇಳಿದ್ರಲ್ಲ, ಇದನ್ನ ಹಾಗೇನೆ ನೇರವಾಗಿ ಭೂಮಿಗೆ ಕೊಡೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಜೊತೆಗೆ ಏನಾದ್ರು ಸೇರಿಸ್ಕೊಡ್ಬೋದು? ಅದು ರೈತರ ಮೇಲೆ ಡಿಪೆಂಡ್, ಅದು ನಾವು ಚೆಲ್ಲೋದು ಯಾವ ರೀತಿ ನಾವು ಚೆಲ್ಕೋತೀರಿ ಅಂತ. ಒಂದು ನಾನು ನನ್ ಕೈ ಚೆನ್ನಾಗಿದೆ ನಾನು ಚೆನ್ನಾಗಿ ಚೆಲ್ಕೋತೀನಿ ಸಮಾನಾಂತರವಾಗಿ ಚೆಲ್ತೀನಿ ಅನ್ನೋದಾದ್ರೆ ನಾನು 8-10 ಕೆಜಿ ಅಷ್ಟನ್ನ ತಗೊಂಡ್ ಡೈರೆಕ್ಟ್ ಆಗಿ ಚೆಲ್ಕೊಡ್ಬೋದು. ಇಲ್ಲ ನನ್ನ ಕೈಲಿ 8-10 ಕೆಜಿ 1 ಎಕರೆ ಚೆಲ್ಲಕ್ ಆಗಲ್ಲ ಅನ್ನೋ ಅಂತ ರೈತರು ಇದನ್ನ ನಾವು ಎರೆ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡ್ಬೋದು, ಇಲ್ಲ ಮರಳು ಜೊತೆ ಆದ್ರೂ ಮಿಕ್ಸ್ ಮಾಡ್ಕೊಡ್ಬೋದು. ಇವೆರಡನ್ನೂ ಉಪಯೋಗ ಅಥವಾ ಬೇವಿನ ಹಿಂಡಿ ಕೂಡ ಕೆಲವು ಸತಿ ಹಾಕೋಬಹುದು. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಬಹಳ ಮುಖ್ಯವಾಗಿ ಉಪಯೋಗ ಮಾಡೋದು ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ನಾವು ಚೆನ್ನಾಗಿ ಉಪಯೋಗ ಮಾಡಕ್ ಹೇಳ್ತೀವಿ. ಯಾಕಂದ್ರೆ 3 ಟನ್ ಅಷ್ಟು ಮಾಡಿದಾಗ ಆ ತಿಪ್ಪೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಎರಚಿಕೊಡೋದು ಕೂಡ ನಮ್ಗೆ ಒಂದ್ ಕಡೆ ಉಪಯೋಗ ಆಗತ್ತೆ. ಇದು ಸಾಮಾನ್ಯವಾಗಿ ಈಗ ಆಹಾರದ ಬೆಳೆಗಳಿಗೆ, ಉದಾಹರಣೆಗೆ ಜೋಳ ಇನ್ನಿತರ ಎಣ್ಣೆಕಾಳು ಬೆಳೆಗಳಿಗೆ ಪ್ರಯೋಗ ಮಾಡ್ಲಿಕ್ಕೆ ತಾವ್ ಹೇಳಿದ್ರಿ, ಇನ್ನು ತೋಟಗಾರಿಕಾ ಬೆಳೆಗಳಿಗೆ ಇದನ್ನ ಹೇಗೆ ಪ್ರಯೋಜನ? ಇದು ತೋಟಗಾರಿಕಾ ಬೆಳೆಗಳಲ್ಲಿ ಕೃಷಿ ಬೆಳೆಗಳಿಗಾದ್ರೆ ನಾವು ಎಕರೆಗೆ ಚೆಲ್ಲಿ ಅಥವಾ ಸಿಂಪಡಣೆ ಮಾಡಿ ಅಂತ ಹೇಳ್ತೀರಿ. ಇದನ್ನ ತೋಟಗಾರಿಕಾ ಬೆಳೆಗಳಿಗೆ ಅಂತ ಬಂದಾಗ ಇದನ್ನ ನಾವು ಗಿಡದ ಲೆಕ್ಕದಲ್ಲಿ ಹೇಳ್ತೀರಿ, ಒಂದ್ ಗಿಡಕ್ಕೆ ನಾವು ಎಷ್ಟು ಕೊಡಬಹುದು ಅಂತ. ಸೊ ಅದನ್ನ ನಾವು ದ್ರವಣ ಮುಖಾಂತರ, ಅದು ಹರಳು ಮುಖಾಂತರ, ಹರಳು ಮುಖಾಂತರ ಹೋಗೋದಾದ್ರೆ ನಾವು 100 ರಿಂದ 150 ಗ್ರಾಂ ಒಂದ್ ಗಿಡಕ್ಕೆ ಕೊಡಬಹುದು. ತೋಟಗಾರಿಕಾ ಬೆಳೆಗಳು ಎಸ್ಪೆಷಲಿ ಅಡಿಕೆ ತೆಂಗು ಅಂತವೆಲ್ಲ ಆದ್ರೆ 100 ರಿಂದ 150 ಗ್ರಾಂ ಅಷ್ಟು ಒಂದ್ ಮರಕ್ಕೆ ನಾವು ವರ್ಷಕ್ಕೆ 2-3 ಬಾರಿ ನಾವು ಅಂತವ ನೋಡ್ಕೊಂಡು ಕೊಡಬಹುದು, ತೇವಾಂಶ ನೋಡ್ಕೊಂಡು ಮಣ್ಣಲ್ಲಿ. ಸೊ ಅದು ಸಿಂಪಡಣೆ ಮಾಡೋದೇ ಇದೇ ಡೋಸೇಜ್ ನಾನು ಏನು 25 ml 10 ಲೀಟರ್ ನೀರ್ ಹೇಳಿದೆ ಅದನ್ನೇ ಬಳಕೆ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಡ್ಬೋದು. ಈಗ ಈ ರೀತಿಯಾದಂತಹ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಈಗ ಏನು ಸಮುದ್ರ ಕಳೆಯ ಉತ್ಪನ್ನವನ್ನ ಬಳಕೆ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರದ ಬಳಕೆಯಲ್ಲಿ ಏನಾದ್ರು ಕಡಿಮೆ ಆಗುತ್ತಾ? ಡೆಫಿನೆಟ್ಲಿ ಎಲ್ಲೋ ನಾವು ರಾಸಾಯನಿಕ ಗೊಬ್ಬರ ಕೊಡಬೇಕಾದ್ರೆ ಇವತ್ತು ಸಾರಜನಕ ರಂಜಕ ಪೊಟ್ಯಾಶ್ ಹೆಚ್ಚಾಗಿ ರೈತರು ಅವು 3ನೇ ಉಪಯೋಗ ಮಾಡ್ತಿರೋದು, ಲಘು ಪೋಷಕಾಂಶಗಳು ನಾವು ಗಮನನೇ ಕೊಡ್ತಿಲ್ಲ ರೈತರು. ಸೊ ಎಲ್ಲೋ ಒಂದ್ ಕಡೆ ನಾವು ಈ 3ನು ಸಾಕಷ್ಟು ಜನ ಎಲ್ಲಾ ರೈತರು ಗೊತ್ತಿಲ್ಲದಂಗೆ ಬಳಕೆ ಮಾಡ್ತಾ ಇದಾರೆ. ಅದು ಸಮಾಂತರ ಇಲ್ದೆ ಇರ್ಬೋದು, ಎಲ್ಲೋ ಒಂದ್ ಕಡೆ ನಮ್ ಡೋಸೇಜ್ ಕರೆಕ್ಟ್ ಆಗಿರಲ್ಲ. ಬಟ್ ಆದ್ರೂ ನಾವು ಈ 3 ಪೋಷಕಾಂಶಗಳು ಹೆಚ್ಚಾಗಾದ್ರೂ ಕೊಡ್ತಿದ್ರೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ರೆ. ಬಟ್ ಇದನ್ನ ಕೊಟ್ಟಾಗ ನಮ್ ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮ್ ಸಿಗೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ರೈತರು ಸ್ಪ್ರೇ ಮಾಡೋದೇ ಬೇಕಾಗಿರಲ್ಲ. ಒಂದ್ ಕಡೆ ಗಿಡಗಳ ಬಳಕೆ ಮಾಡೋದನ್ನೇ ಅವಾಯ್ಡ್ ಮಾಡಬಹುದು, ಮತ್ತೆ ಇನ್ನೊಂದ್ ಕಡೆ ಮುಖ್ಯ ಪೋಷಕಾಂಶಗಳು ಸ್ವಲ್ಪ ಪರ್ಸೆಂಟೇಜ್ ಸಿಗೋದ್ರಿಂದ ನಾವು ಮುಖ್ಯ ಪೋಷಕಾಂಶಗಳು ಬೆಳಕ್ ಕೊಡಲೇಬೇಕಾಗತ್ತೆ. ಆ ಮುಖ್ಯ ಪೋಷಕಾಂಶ ಜೊತೆ ಇದನ್ನ ನಾವು ಸಿಂಪಡಣೆ ಕೊಟ್ರೆ ನಮ್ಗೆ ಹಾರ್ಮೋನ್ ಸಿಗೋದ್ರಿಂದ ಆ ಕೊಟ್ಟಂತ ಪೋಷಕಾಂಶಗಳನ್ನ ಗಿಡ ಚೆನ್ನಾಗಿ ಯುಟಿಲೈಸ್ ಅಂದ್ರೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಒಳ್ಳೇದು ಗಿರೀಶ್ ಅವರೇ, ನಾವು ಇದನ್ನ ಬಳಸೋದ್ರಿಂದ ಏನು ಪ್ರಯೋಜನ? ಈಗ ತಾವು ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ಹೇಳಿದ್ರಿ, ಸಿ ಟ್ರೀಟ್ಮೆಂಟ್ ಆದ್ರೆ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆ ಗುಣಮಟ್ಟ ಜರ್ಮಿನೇಷನ್ ಅಂದ್ರೆ ಮೊಳಕೆ ಹೊಡಿ, ಈ ರೀತಿ ಬೀಜ ಮೊಳಕೆ ಹೊಡಿ ಅಂತದ್ದು ಬೀಜೋಪಚಾರ ಮಾಡೋದ್ರಿಂದ, ಈ ರೀತಿ ನೈಸರ್ಗಿಕ ಸಾಗರ ಉತ್ಪನ್ನಗಳನ್ನ ಬೀಜೋಪಚಾರ ಮಾಡೋದ್ರಿಂದ ಸರಿ ಗಿರೀಶ್ ಅವರೇ, ಇದರ ಉಪಯೋಗಿಸುವ ವಿಧಾನವನ್ನ ತಿಳಿಸಿದ್ರಿ. 3 ತರದಲ್ಲಿ ಉಪಯೋಗಿಸಬಹುದು. ಒಂದು ಸಿ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರ ಮಾಡಬಹುದು, ಮತ್ತೊಂದು ಸ್ಪ್ರೇ ಸಿಂಪಡಣೆ ಮಾಡಬಹುದು, ಮತ್ತೊಂದು ಹಾಗೆ ನೇರವಾಗಿ ಮಣ್ಣಿಗೆ ಸೇರಿಸುವಂತದ್ದು. ಈ ರೀತಿ ಬಳಕೆ ಮಾಡೋದ್ರಿಂದ ಏನು ಉಪಯೋಗ ಅಂತ? ಸರ್, ಇದ್ರಲ್ಲಿ ಉಪಯೋಗಗಳು ಬೆಳೆ ಡೆವಲಪ್ಮೆಂಟ್ ಮೇಲೆ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಉದಾಹರಣೆಗೆ ನಾನು ಎಂದಂಗೆ ಬೀಜೋಪಚಾರ ಮಾಡಿದ್ರೆ ಮೊದಲನೇದಾಗಿ ಹೇಳ್ದಂಗೆ ಮೊಳಕೆ ಪರ್ಸೆಂಟೇಜ್ ಬಂದಂತ ಮೊಳಕೆ ತುಂಬಾ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಅವಾಗ ಗಿಡಗಳು ಸಸಿಗಳು ಸಾಯುವ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ತುಂಬಾ ತರಕಾರಿ ಬೆಳೆಗಳಿಗೆ ಅಂತ ಹೋಗ್ಬಿಟ್ರೆ ಇವತ್ತು ಮಣ್ಣಲ್ಲಿ ಶಿಲೀಂಧ್ರ ನಾಶಕಗಳ ಪ್ರಾಬ್ಲಮ್ ಜಾಸ್ತಿ. ಇವತ್ತು ಎಲ್ಲೋ ಒಂದ್ ಕಡೆ ಸೊರಗು ರೋಗನೇ ನಮ್ಗೆ ತುಂಬಾ ಬಾಧಿಸುತ್ತೆ. ಅಂತ ಸೊರಗು ರೋಗಗಳಲ್ಲಿ ಇಂಥದನ್ನ ಬೀಜೋಪಚಾರ ಮಾಡಿದಾಗ ಸೊರಗು ರೋಗ ನಿವಾರಣೆಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ಮೊಳಕೆ ಒಡೆಯೋದು ಪರ್ಸೆಂಟೇಜ್ ಜೊತೆಗೆ ಎಸ್ಟಾಬ್ಲಿಷ್ ಗಿಡಗಳು ಬೆಳವಣಿಗೆಗೆ ಹಂತವಾಗಿ ಸಾಯೋದಕ್ಕೆ ಕಡಿಮೆ ಆಗುತ್ತೆ ಸಾಯೋ ಅಂಶ. ಒಂದು ಎರಡನೇದು ಈ ಉಪಯೋಗ ಮಾಡ್ಕೊಂಡು ನಾವು 2 ಹಂತದಲ್ಲಿ ನಾವು ಸಿಂಪಡಣೆ ಕೊಡೋದು ಅಥವಾ ಸ್ಪ್ರೇ ಮಾಡಿದಾಗ ಗಿಡ ಬೆಳವಣಿಗೆ ತಕ್ಕನಾಗಿ ಗಿಡದ ಬೆಳವಣಿಗೆ ಒಂದ್ ಕಡೆ ಸಪೋರ್ಟ್ ಮಾಡುತ್ತೆ. ಎರಡನೇದು ಗಿಡದ ಬೇರನ್ನು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಒಂದು ರೂಟ್ಸ್ ಎಸ್ಪೆಷಲಿ ಒಂದ್ ಗಿಡದಲ್ಲಿ ಬೇರೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡ್ರೆ ಅಷ್ಟು ಚೆನ್ನಾಗಿ ಗೊಬ್ಬರ ತಗೊಂಡು ಗಿಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಹಂಗಾಗ್ಬಿಟ್ಟು ರೂಟ್ ಗ್ರೋತ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಮ್ಗೆ ಗಿಡಗಳಿಗೆ ಸಾಕಷ್ಟು ಸಪೋರ್ಟ್ ಆಗುತ್ತೆ. ಇನ್ನೊಂದ್ ಕಡೆ 3ನೇದು ನಮ್ಗೆ ಇವತ್ತು ಎಲ್ಲೇ ಹೋದ್ರು ನಾವು ಆದಾಯ ಅಂತ ನೋಡೋದು ಆ ಹೂವು ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು. ಮಾರ್ಕೆಟಿಂಗ್ ನಮ್ಗೆ ಏನ್ ತಗೋಬರ್ತೀರ ಅದಾಗಿರುತ್ತೆ ಪದಾರ್ಥ. ಸೊ ಹಂಗಾಗ್ಬಿಟ್ಟು ಗಿಡದಲ್ಲಿ ಈ ಹಾರ್ಮೋನ್ಸ್ ಎಸ್ಪೆಷಲಿ ಆಕ್ಸಿನ್ಸ್, ಸೈಟೋಕೈನ್ಸ್, ಜಿಬರ್ಲಿನ್ಸ್ ಗಿಡದ ಮೇಲೆ ಸಿಂಪಡಣೆ ಆದಾಗ ಆ ಗಿಡದಲ್ಲಿ ತಾನಾಗ್ತಾನೆ ಹೂವಿನ ಶಕ್ತಿ ಜಾಸ್ತಿ ಅಂದ್ರೆ ಹೂವ ಬಿಡುವಂತ ಶಕ್ತಿ ಕೆಪಾಸಿಟಿ ಜಾಸ್ತಿ ಆಗತ್ತೆ. ಅವಾಗ 10 ಹೂವ ಬಿಡುವಂತ ಗಿಡ ನಮ್ಗೆ ಇನ್ನೊಂದು 5 ಹೂವ 10 ಹೂವ ಜಾಸ್ತಿ ಕೊಡುತ್ತೆ. ಸೊ ಅವಾಗ ನಮ್ಗೆ ಆಟೋಮೆಟಿಕಲಿ ಹೂವ ಬಂದಂತ ಹೂವ ಡ್ರಾಪಿಂಗ್ ಇರಲ್ಲ. ಇವತ್ತು ಸುಮಾರು ಬೆಳೆಗಳಲ್ಲಿ ಜಾಸ್ತಿ ಹೂವು ಆಗ್ಬಿಟ್ರೆ ಉದುರೋಗ್ಬಿಡುತ್ತೆ, ಯಾಕಂದ್ರೆ ಪೋಷಕಾಂಶ ಸಪೋರ್ಟ್ ಆಗಲ್ಲ, ಇಲ್ವಾ ಹಾರ್ಮೋನ್ಸ್ ಅಷ್ಟೊಂದು ಪ್ರೊಡಕ್ಷನ್ ಆಗಿರಲ್ಲ. ಸೊ ಇದನ್ನ ಕೊಟ್ಟಾಗ ಹಾರ್ಮೋನ್ಸ್ ಇರೋದ್ರಿಂದ ಹೂವು ಜಾಸ್ತಿ ಬರೋದ್ರ ಜೊತೆಗೆ ಫ್ಲವರ್ ಸೆಟ್ಟು ಅಂದ್ರೆ ಕಾಯಿ ಕಟ್ಟೋದು ತುಂಬಾ ಚೆನ್ನಾಗಿ ಆಗತ್ತೆ. ಮತ್ತೆ ಡೆವಲಪ್ಮೆಂಟ್ ಹಣ್ಣಾಗಿರ್ಬೋದು ಅಥವಾ ಬೀಜ ಆಗಿರ್ಬೋದು ಕಟ್ಟೋದು ತುಂಬಾ ಚೆನ್ನಾಗಿ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ. ಮತ್ತೆ ಇನ್ನೊಂದ್ ಕಡೆ ಹಸಿ ಇದು ನಾವು ಎಸ್ಪೆಷಲಿ ಫೋಟೋಸಿಂಥಸಿಸ್ ರೇಟ್ ಅಂತ ಹೇಳ್ಬೋದು, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಗಿಡದಲ್ಲಿ. ಈ ಹಾರ್ಮೋನ್ಸ್ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಗಿಡದಲ್ಲಿ ಹಸಿರಿನಂಶ ಜಾಸ್ತಿ ಆಗಿ ಸೂರ್ಯನ ಕಿರಣ ತಗೊಳೋದು ಜಾಸ್ತಿ ಆಗಿ ಆಹಾರ ಉತ್ಪತ್ತಿ ಮಾಡೋದು ಜಾಸ್ತಿ ಆಗುತ್ತೆ. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಚೆನ್ನಾಗಿ ನಡೆದಾಗ ಆಟೋಮೆಟಿಕ್ಲಿ ಗಿಡದಲ್ಲಿ ಅದು ತಾನಾಗ್ ತಾನೇ ಉತ್ಪನ್ನ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ಬಿಲ್ಟ್ ರೆಸಿಸ್ಟೆನ್ಸ್, ಈ ಹಾರ್ಮೋನ್ಸ್ ನಮ್ಗೆ ಈ ಲಘು ಪೋಷಕಾಂಶಗಳು ಜಾಸ್ತಿ ಗಿಡದಲ್ಲಿ ಸಿಗೋದ್ರಿಂದ ಈ ಲಘು ಪೋಷಕಾಂಶಗಳ ಬಳಕೆ ಯಾವಾಗ ಗಿಡದಲ್ಲಿ ಜಾಸ್ತಿ ಆಗಿ, ಎಸ್ಪೆಷಲಿ ಗಂಧಕ ಸಲ್ಫರ್ ನಾವೇನ್ ಹೇಳ್ತಿದ್ರಿ ಸೆಕೆಂಡರಿ ನ್ಯೂಟ್ರಿಯೆಂಟ್, ಆ ಗಂಧಕ ಮತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇವು ಮೂರು ಸಿಕ್ಕಿದ್ರೆ ಗಿಡದಲ್ಲಿ ಹಸಿರಿನಂಶ ಜಾಸ್ತಿ ಕೊಡುತ್ತೆ, ಇನ್ನೊಂದ್ ಕಡೆ ರೆಸಿಸ್ಟೆನ್ಸ್ ಸಲ್ಫರ್ ಗಿಡದಲ್ಲಿ ತಾನಾಗ್ ತಾನೇ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಡುತ್ತೆ. ಅದು ಕೀಟ ನಿರೋಧಕ ಆಗಿರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಇವೆರಡನ್ನೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಪ್ಲಾಂಟ್ ರೆಸಿಸ್ಟೆನ್ಸ್ ಡೆವಲಪ್ ಮಾಡುತ್ತೆ. ಕಡೆಯದಾಗಿ ಹೇಳ್ಬೋದು ಅಂತಂದ್ರೆ ಈ ಒಂದ್ ಪದಾರ್ಥನ ಬಳಕೆ ಮಾಡ್ಕೊಂಡಾಗ ಹಣ್ಣು ಅಥವಾ ಬೀಜ ತುಂಬಾ ಸದೃಢವಾಗಿ ಕ್ವಾಲಿಟಿ ಚೆನ್ನಾಗಿರುವಂತದ್ದು ಮತ್ತೆ ಅದರಲ್ಲಿ ರುಚಿಕರ ಎಲ್ಲೋ ಒಂದ್ ಕಡೆ ಈ ಲಘು ಪೋಷಕಾಂಶಗಳೆಲ್ಲ ಸಿಗೋದ್ರಿಂದ ನಮ್ಗೆ ಹಣ್ಣು ತಿಂದಾಗ ಅದು ಸವಿದಾಗ ನಮ್ಗೆಲ್ಲೋ ಒಂದ್ ಕಡೆ ಟೇಸ್ಟ್ ಚೇಂಜ್ ಆಗಿರುತ್ತೆ. ಸೊ ಇದಿಷ್ಟು ಉಪಯೋಗಗಳನ್ನ ನಾವು ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ಬಳಕೆ ಮಾಡ್ಕೊಂಡಾಗ ಕಾಣಬಹುದು. ಸರಿ, ಇಷ್ಟೆಲ್ಲ ಈ ಉಪಯೋಗಗಳನ್ನ ಕೊಡುವಂತಹ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ಇದನ್ನು ಬಳಸೋದ್ರಿಂದ ಸಾಕಷ್ಟು, ಬೆಳೆದ ಗಿರೀಶ್ ಅವರ, ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದನ್ನ ತಿಳಿಸಿದ್ರಿ. ಈಗ ಇದು ಮಾರ್ಕೆಟ್ ನಲ್ಲಿ ಲಭ್ಯ ಇದೆ, ಬೇರೆ ಬೇರೆ ಬ್ರಾಂಡ್ಗಳಲ್ಲಿ ಏನಾದ್ರು ಸಿಗುತ್ತಾ ಹೇಗೆ ಸರ್? ಸುಮಾರು ಕಂಪನಿಗಳು ಇವತ್ತು ಇದನ್ನ ಪ್ರಮೋಟ್ ಮಾಡ್ತಾ ಇದಾರೆ. ಇವತ್ತು ನಮ್ಗೆ ಗೊತ್ತಿಲ್ದಂಗೆ ನಾವು ಎಲ್ಲೋ ಒಂದ್ ಕಡೆ ಹಿಂದೆ ಇದ್ದೀರಿ ಅಂತ ಹೇಳ್ಬೋದು. ಇವತ್ತು ಸಾಕಷ್ಟು ಕಂಪನಿಗಳು ಅದನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಕಂಪನಿಗಳಲ್ಲಿ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತಾನೆ ಬಳಕೆ ಮಾಡಿ ಎಲ್ಲೋ ಒಂದ್ ಕಡೆ ರೈತರು ಬಳಕೆ ಮಾಡ್ತಿದ್ದಾರೆ. ಅದನ್ನ ಸಾಕಷ್ಟು ಜನ ಸಾಯಿಲ್ ಅಪ್ಲಿಕೇಶನ್ ಬಳಕೆ ಮಾಡ್ತಿದ್ದಾರೆ, ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊಡೋದು ಮಾಡ್ತಿದ್ದಾರೆ. ಬಟ್ ಎಲ್ಲಾ ಕಂಪನಿಗಳಲ್ಲೂ ಸೀವಿಡ್ ಎಕ್ಸ್ಟ್ರಾ ಇದೆ, ಬಟ್ ಅವ್ರದೇ ಆದ ಬ್ರ್ಯಾಂಡ್ ನೇಮ್ ಅಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಬಳಸೋದ್ರಿಂದ ಸಾಕಷ್ಟು ಲಾಭ ಇದೆ ರೈತರಿಗೆ. ಮೊದಲನೇದಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ಗುಣಮಟ್ಟದ ಉತ್ಪನ್ನಗಳನ್ನ ನಾವು ಉತ್ಪತ್ತಿ ಮಾಡುವಂತದ್ದು. ಸೊ ಇಂತಹ ಒಂದು ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನ ರೈತರು ಬಳಕೆ ಮಾಡಿ ಗುಣಮಟ್ಟದ ಉತ್ಪನ್ನಗಳನ್ನ ಬೆಳೆಯಲಿ ಅನ್ನುವಂತಹ ಆಶಯದೊಂದಿಗೆ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಸಮುದ್ರ ಕಳೆ ಉತ್ಪನ್ನಗಳ ಬಳಕೆ ಈ ಕುರಿತು ಮೂಡಿಗೆರೆಯ ವಿಜ್ಞಾನಿ ಡಾಕ್ಟರ್ ಆರ್ ಗಿರೀಶ್ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಎಚ್ಎನ್ ಸುಬ್ರಹ್ಮಣ್ಯ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಪರಿಸರ ಗೀತೆಗಳು. ನಮ್ ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದಾಗೆ ಬದುಕೋಣ ಎಲ್ಲ ಚಂದಾಗೆ ಬದುಕೋಣ ಮನೆ ಶಾಲೆ ತೋಟ ಬೀದಿ ಗುಡಿ ಚರ್ಚು ಮಠ ಮಸೀದಿ ಮನೆ ಶಾಲೆ ತೋಟ ಬೀದಿ ಗುಡಿ ಚರ್ಚು ಮಠ ಮಸೀದಿ ಎಲ್ಲ ಕಡೆ ಚೊಕ್ಕ ಇಡ್ವಿ ಶಾಂತಿಯಿಂದ ಬಾಳ್ವೆ ಮಾಡ್ರಿ ಶಾಂತಿಯಿಂದ ಬಾಳ್ವೆ ಮಾಡ್ರಿ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದಾಗೆ ಬದುಕೋಣ ಎಲ್ಲ ಚಂದಾಗೆ ಬದುಕೋಣ